ರಕ್ತದಾನದ ಶೇಕಡಾವಾರು ಪ್ರಮಾಣ ಹೆಚ್ಚಳಕ್ಕೆ ಕ್ರಮ, ವಿವಿಧೆಡೆ ಜಾಗೃತಿ ಕಾರ್ಯಕ್ರಮ. ವಿಧಾನಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಶೀಘ್ರ ಪ್ರಕಟ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಮಯ ಪಾಲನೆ ಮತ್ತು ಆದಾಯ ಗಳಿಕೆ, ಮೂರನೇ ಸ್ಥಾನದಲ್ಲಿ ನೈರುತ್ಯ ರೈಲ್ವೆ. ಇಲ್ಲಿಗೆ ಪ್ರದೇಶ ಸಮಾಚಾರವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತಾ, ಇದರಲ್ಲಿ ಮಾನ್ಸೂನ್ ಎಂದರೇನು ಮತ್ತು ಅದರ ಪರಿಣಾಮಗಳು ಕುರಿತು ಮಾಹಿತಿ ನೀಡುತ್ತಾರೆ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಹವಾಮಾನದ ವಿಷಯ ತಜ್ಞರಾದ ಶ್ರೀಮತಿ ಶಬ್ನಮ್ ಪಿಎಸ್. ನಂತರ ಸಾವಯವ ಕೃಷಿಯ ಮಹತ್ವ ಕುರಿತು ಶಿವಮೊಗ್ಗದ ಕೆಡದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಚ್ ಕೆ ವೀರಣ್ಣ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें. जागो ग्राहक जागो. उपभोक्ता मामले विभाग, भारत सरकार. ಮೊದಲಿಗೆ ಕೇಳಿ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಬ್ನಮ್ ಪಿಎಸ್. ನಾನು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಕೃಷಿ ಹವಾಮಾನ ಶಾಸ್ತ್ರದ ವಿಷಯ ತಜ್ಞೆಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ಮಾನ್ಸೂನ್ ಎಂದರೆ ಅದರ ವಿಧಗಳ ಬಗ್ಗೆ ತಿಳಿಯೋಣ. ಮಾನ್ಸೂನ್ ಪದವು ಅರೇಬಿಕ್ ಭಾಷೆಯ ಪದವಾಗಿದೆ. ಇದರ ಅರ್ಥ ಮೌಸಮ್ ಎಂಬುದಾಗಿದೆ. ಪ್ರಸಕ್ತ ಋತುಮಾನದ ಗಾಳಿಯು ಹಿಮ್ಮುಖವಾಗಿ ಬೀಸಿದರೆ ಅದನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ. ಹೀಗೆ ಮಾನ್ಸೂನ್ ರೂಪಾಂತರಗೊಳ್ಳುವ ಸಮಯದಲ್ಲಿ ಗಾಳಿಯ ದಿಕ್ಕಿನ ಬದಲಾವಣೆ ಹಾಗೂ ಮಳೆಯ ಪ್ರಮಾಣದಲ್ಲಿ ಏರಿಳಿತವಾಗುವುದು. ಮಾನ್ಸೂನ್ ಆಗಮನದಿಂದ ಮುಂಗಾರಿನ ಕೃಷಿ ಚಟುವಟಿಕೆಗಳು ಗರಿಗೆದರುತ್ತವೆ. ಭಾರತೀಯ ಮಾನ್ಸೂನ್ ರೈತರೊಂದಿಗೆ ಜೂಜಾಡುತ್ತಿದೆ, ಏಕೆಂದರೆ ಮಾನ್ಸೂನ್ನ ಅನಿರೀಕ್ಷಿತ ಸ್ವರೂಪದ ಕಾರಣದಿಂದ ಅದರ ವಿತರಣೆ, ತೀವ್ರತೆ ಹಾಗೂ ಸಮಯವಾರು ಹಂಚಿಕೆಯಲ್ಲಿ ಅತಿ ಹೆಚ್ಚು ಅನಿಯಮಿತವಾಗಿದೆ. ಭಾರತ ದೇಶವು ಅತಿ ಹೆಚ್ಚು ಹಳ್ಳಿಗಳ ದೇಶವಾಗಿದ್ದು ಹಾಗೂ ಆ ಹಳ್ಳಿಗಳ ಮುಖ್ಯ ಕಸುಬು ವ್ಯವಸಾಯವಾಗಿದೆ. ಭಾರತದ ವಾರ್ಷಿಕ ಆದಾಯದಲ್ಲಿ ಸರಿಸುಮಾರು 15% ಕೃಷಿಯಿಂದ ಕೂಡಿರುತ್ತದೆ. ಇಂದಿನ ವರ್ಷದ ಅಧ್ಯಯನದ ಪ್ರಕಾರ ಮಳೆ ಹಾಗೂ ಕೃಷಿ ಉತ್ಪಾದನೆ ಹಾಗೂ ಆದಾಯಕ್ಕೆ ನೇರ ಹಾಗೂ ಸಂಪರ್ಕ ಸಂಬಂಧವಿದೆ. ಮಾನ್ಸೂನ್ನ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಮಾನ್ಸೂನ್ ಮಾರುತಗಳು ಸಾಮಾನ್ಯವಾಗಿ ಜೂನ್ನಲ್ಲಿ ಕೇರಳಕ್ಕೆ ಪ್ರವೇಶಿಸುತ್ತದೆ, ಆದರೆ ಅವುಗಳ ಆಗಮನ ಮತ್ತು ನಿರ್ಗಮನ ಸಮಯವನ್ನು ಮುಂಚಿತವಾಗಿರಬಹುದು ಅಥವಾ ವಿಳಂಬವಾಗಿರಬಹುದು. ಮಾನ್ಸೂನ್ ಸ್ಥಿರವಾದ ಮಾರುತವಲ್ಲ, ಅವುಗಳ ಪ್ರಾದೇಶಿಕ ಹವಾಮಾನದ ಪ್ರಭಾವಕ್ಕೊಳಗಾಗುತ್ತದೆ, ಉದಾಹರಣೆಗಾಗಿ ವಾಯುಭಾರ ಕುಸಿತ, ಸೈಕ್ಲೋನ್ ಇತ್ಯಾದಿ. ಮಾನ್ಸೂನ್ ಮಾರುತಗಳು ಅಸಮಾನವಾಗಿರುತ್ತವೆ, ಕೆಲವೊಮ್ಮೆ ಪ್ರವಾಹವಾಗುವಂತಹ ಮಳೆಗಳನ್ನು ಸಹ ನೋಡುತ್ತೇವೆ, ಇನ್ನೊಮ್ಮೆ ಅತಿ ಕಡಿಮೆ ಪ್ರಮಾಣದ ಮಳೆಗಳನ್ನು ಗಮನಿಸುತ್ತೇವೆ, ಅದೇ ಅತಿವೃಷ್ಟಿ ಅನಾವೃಷ್ಟಿ. ಭಾರತೀಯ ಮಾನ್ಸೂನ್ ಎರಡು ಮಾರುತಗಳನ್ನಾಗಿ ವಿಂಗಡಿಸಲಾಗಿದೆ, ನೈಋತ್ಯ ಮಾನ್ಸೂನ್, ಈಶಾನ್ಯ ಮಾನ್ಸೂನ್ ಎಂದು. ನೈಋತ್ಯ ಮಾನ್ಸೂನ್ ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಬರುವಂತಹ ಮಳೆಯನ್ನ ತದೆ, ಹಾಗಾಗಿ ಮಾರುತಗಳು ಏರಿಕೆಯಾಗುವಂತ ಒತ್ತಾಯಿಸುತ್ತವೆ. ಅಲ್ಲದೆ ಮೋಡಗಳು ಸಹ ಏರಿಕೆಯಾಗುತ್ತವೆ, ಇದರಿಂದ ಮೋಡದ ತಾಪಮಾನ ಕುಸಿಯುತ್ತದೆ ಹಾಗೂ ಮಳೆ ಸಂಭವಿಸುತ್ತದೆ. ಭಾರತೀಯ ಉಪಖಂಡದ ಕೆಲವು ಪ್ರದೇಶದಲ್ಲಿ ವಾರ್ಷಿಕವಾಗಿ 10,000 mm ಅಂದರೆ 390 inches ಮಳೆಯಾಗುತ್ತದೆ. ಉದಾಹರಣೆಗಾಗಿ ಮೌಸಿನ್ರಾಮ್ ಚಿರಾಪುಂಜಿಯಲ್ಲಿರುವಂತಹ ಪ್ರದೇಶ, ಇಲ್ಲಿ 10,000 mm ಮಳೆಯಾಗ ದಾಖಲಾಗಿದೆ. ಭಾರತೀಯ ಪರ್ಯಾಯ ದ್ವೀಪದ ಭೌಗೋಳಿಕ ಕಾರಣದಿಂದಾಗಿ ನೈಋತ್ಯ ಮಾನ್ಸೂನ್ ಮಾರುತವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ, ಅರಬ್ಬಿ ಸಮುದ್ರ ಶಾಖೆ ಹಾಗೂ ಬಂಗಾಳ ಕೊಲ್ಲಿ ಶಾಖೆ. ನೈಋತ್ಯ ಮಾನ್ಸೂನ್ ಅರಬ್ಬಿ ಸಮುದ್ರ ಶಾಖೆ ಮೊದಲು ಕೇರಳದ ಕರಾವಳಿ ತೀರ ಹಾಗೂ ಪಶ್ಚಿಮ ಘಟ್ಟವನ್ನು ತಲುಪುತ್ತದೆ. ಈ ಕಾರಣದಿಂದಾಗಿ ಭಾರತ ದೇಶದಲ್ಲಿ ಕೇರಳ ರಾಜ್ಯಕ್ಕೆ ಮೊದಲು ಮಳೆಯಾಗುತ್ತದೆ, ನಂತರ ಮುಂಗಾರು ಪ್ರವೇಶಿಸುತ್ತದೆ. ಈ ಶಾಖೆಯು ಪಶ್ಚಿಮ ಘಟ್ಟಗಳ ಉತ್ತರ ಭಾಗಕ್ಕೆ ಚಲಿಸುತ್ತದೆ ಹಾಗೂ ಪಶ್ಚಿಮ ಘಟ್ಟಗಳ ಪಶ್ಚಿಮಕ್ಕೆ ಮತ್ತು ಕರಾವಳಿ ತೀರಕ್ಕೆ ಮಳೆಯನ್ನು ನೀಡುತ್ತವೆ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಕ್ಕೆ ಮಳೆಯಾಗುವುದಿಲ್ಲ, ಏಕೆಂದರೆ ಪ್ರಸ್ತುತ ಗಾಳಿಯ ಪಶ್ಚಿಮ ಘಟ್ಟವನ್ನು ದಾಟುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ 8088734485. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700 0001 0002 0042 4242. ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 4242. ಅಷ್ಟೇ ಸುಲಭ. ಇದೀಗ ಸಾವಯವ ಕೃಷಿಯ ಮಹತ್ವ ಕುರಿತು ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಚ್ ಕೆ ವೀರಣ್ಣ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈ ಒಂದು ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಎಚ್ ಕೆ ವೀರಣ್ಣ ಸರ್ ಅವರು ಈ ಒಂದು ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡ್ತಾರೆ. ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ತಮ್ಮೆಲ್ಲರಿಗೂ, ರೈತ ಬಾಂಧವರಿಗೆ. ಸರ್, ಈ ಒಂದು ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿ ಅಂತ ಹೇಳಿದಿರಾ, ಅಂದ್ರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕೃಷಿಕರಿಗೆ ಈ ಒಂದು ಸಾವಯವ ಕೃಷಿಯನ್ನು ಮಾಡುವಂತ ಒಂದು ಅಗತ್ಯ ಇದೆಯಾ ಸರ್? ಪ್ರಮುಖವಾಗಿ ನಮ್ಮ ರೈತರು, ನಾವೇನು 1960-65 ದಶಕದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡೋದ್ರ ಮುಖಾಂತರ ನಾವು ಏನು ನಮ್ಮ ಆಹಾರ ಉತ್ಪಾದನೆಯಲ್ಲಿ ಸಶಕ್ತರಾದ್ವಿ, ಅಂದ್ರೆ ಸೆಲ್ಫ್ ಸಫಿಷಿಯಂಟ್, ನಮ್ಮ ದೇಶದಲ್ಲಿದ್ದಂತ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವೆಲ್ಲ ವಿಜ್ಞಾನಿಗಳು ಸೇರಿಕೊಂಡು ನಮ್ಮ ಆಹಾರ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. 1950 ನಮ್ಮ ದೇಶದಲ್ಲಿ ಆಹಾರದ ಉತ್ಪಾದನೆ 50 ದಶಲಕ್ಷ ಟನ್ನಷ್ಟಿತ್ತು. ಆದರೆ ಇತ್ತೀಚಿನ ಒಂದು ಅಂಕಿಅಂಶಗಳನ್ನು ತಾವು ಗಮನಿಸಿದಾಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡಲಿಕ್ಕೆ ಸಶಕ್ತರಾಗಿದ್ದೀವಿ. ಇದು ಯಾವುದರಿಂದ ಆಯಿತು ಅಂತಂದರೆ, ನಮ್ಮ ಒಂದು ಹಸಿರು ಕ್ರಾಂತಿಯ ಫಲವಾಗಿ ನಾವು ಬಿಡುಗಡೆಗೊಳಿಸಿದಂಥ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳು ಮತ್ತು ಸಂಕರಣ ತಳಿಗಳು, ಈ ತಳಿಗಳು ಏನು ಮಾಡ್ತಿದ್ವು ಅಂತಂದರೆ ನಾವು ಕೊಟ್ಟಂಥ ಗೊಬ್ಬರ ಮತ್ತು ನೀರನ್ನು ಉತ್ಕೃಷ್ಟವಾಗಿ ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇದ್ವು. ಆ ನಿಟ್ಟಿನಲ್ಲಿ ನಾವು ಇವತ್ತಿಗೆ ಈ ಪ್ರಸ್ತುತ 284 ದಶಲಕ್ಷ ಟನ್ನಷ್ಟು ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಈ ಗುರಿ ಇಲ್ಲಿಗೆ ಸಾಕಾಗೋದಿಲ್ಲ, ನಾವಿನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥ ಗುರಿ ನಮ್ಮ ಮುಂದಿದೆ. ಆದರೆ ಏನಾಗಿದೆ ಅಂತಂದರೆ, ನಾವು ಆಧುನಿಕ ಕೃಷಿಗೆ ಮಾರು ಹೋಗಿ ನಾವು ನಮ್ಮ ಭೂಮಿಯನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಅಂದರೆ ಭೂಮಿಗೆ ಯಥೇಚ್ಛವಾಗಿ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ, ಯಥೇಚ್ಛವಾಗಿ ನೀರನ್ನು ಕೊಡ್ತಾ ಇದ್ದೀವಿ. ಈ ರೀತಿ ಅಸಮರ್ಪಕವಾಗಿ ನಾವು ಭೂಮಿಗೆ ಗೊಬ್ಬರ ಮತ್ತು ನೀರನ್ನು ಕೊಡ್ತಾ ಇರೋದ್ರಿಂದ ನಮ್ಮ ರೈತರ ಅಭಿಪ್ರಾಯ ಏನು ಅಂತಂದರೆ, ಹೆಚ್ಚೆಚ್ಚು ಗೊಬ್ಬರ ಕೊಟ್ಟಷ್ಟು, ಹೆಚ್ಚೆಚ್ಚು ನೀರು ಕೊಟ್ಟಷ್ಟು ಹೆಚ್ಚು ಇಳುವರಿ ಪಡಿಬಹುದು ಅಂತ ಒಂದು ಮನೋಭಿಲಾಷ ಅವರಲ್ಲಿದೆ. ಆದರೆ ಯಾವುದೇ ಒಂದು ಭೂಮಿಯಾಗಲಿ ಮಣ್ಣಾಗಲಿ ಅದು ಸಹ ಒಂದು ಜೀವ ಇರತಕ್ಕಂಥ ವಸ್ತು, ಅತಿಯಾದರೆ ಅಮೃತನೂ ಸಹ ವಿಷ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯಥೇಚ್ಛವಾಗಿ ಗೊಬ್ಬರ ಮತ್ತು ನೀರನ್ನ ಕೊಟ್ಟಾಗ, ಅದರಲ್ಲೂ ವಿಶೇಷವಾಗಿ ರಾಸಾಯನಿಕ ಗೊಬ್ಬರವನ್ನ ಕೊಡೋದ್ರ ಮುಖಾಂತರ ನಮ್ಮ ಭೂಮಿಯನ್ನ ಹಾಳು ಮಾಡ್ತಾ ಇದ್ದೀವಿ. ಭೂಮಿಯ ಆರೋಗ್ಯ ಹದಗೆಡ್ತಾ ಇದೆ, ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಹೆಚ್ಚು ಹೆಚ್ಚು ಗೊಬ್ಬರವನ್ನು ಕೊಟ್ಟರೂ ಸಹ, ಹೆಚ್ಚು ಹೆಚ್ಚು ನೀರನ್ನು ಕೊಟ್ಟರೂ ಸಹ, ಮೊದಲು ಪಡೆದಂತ ಇಳುವರಿಯನ್ನ ನಮ್ಮ ರೈತರು ಈಗ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ನಾವು ಭೂಮಿಯನ್ನ ಕಲುಷಿತಗೊಳಿಸ್ತಾ ಇದ್ದೀವಿ, ವಾತಾವರಣವನ್ನು ಸಹ ಕಲುಷಿತಗೊಳಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತನ್ನ ಕೊಡ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಕೃಷಿ ನಿರಂತರವಾಗಿರಬೇಕು, ನಿಂತು ನೀರಾಗಬಾರ್ದು, ಕೃಷಿ ನಿರಂತರವಾಗಿ ನಡ್ಕೊಂಡು ಹೋಗಬೇಕು. ಜೊತೆಗೆ ನಮ್ಮ ಮುಂದಿರ್ತಕ್ಕಂಥ ಗುರಿಯನ್ನು ನಾವು ಸಾಧಿಸಬೇಕು, ಆಹಾರ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು. ಅದರ ಜೊತೆಗೆ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗಬೇಕು, ಮತ್ತು ವಾತಾವರಣವನ್ನು ಸಹ ಕಲುಷಿತಗೊಳಿಸಬಾರ್ದು. ಈ ರೀತಿಯ ಕೃಷಿಯನ್ನು ನಾವು ಮಾಡಬೇಕಾಗಿರೋದ್ರಿಂದ ಸರ್ಕಾರ ಈಗ ಪ್ರಮುಖವಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಆದ್ಯತೆಯನ್ನು ನೀಡ್ತಾ ಇದೆ. ಸುಮಾರು ಅಂತಂದರೆ 50-60 ವರ್ಷಗಳಿಂದ ನಮ್ಮ ರೈತ ಬಾಂಧವರು ಈ ಒಂದು ರಾಸಾಯನಿಕ ಕೃಷಿಗೆ ಅವಲಂಬಿತ ಆಗಿದ್ದಾರೆ. ಅಂಥದ್ರಲ್ಲೂ ಈಗ ಈ ಒಂದು ಸಾವಯವ ಅಥವಾ ಜೈವಿಕ ಕೃಷಿಗೆ ಬರಬೇಕಂತಂದರೆ ಯಾವ ರೀತಿ ಬದಲಾವಣೆ ಆಗಬೇಕು, ಅಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ? ಬಹಳ ಉತ್ತಮವಾದಂಥ ಪ್ರಶ್ನೆ ಕೇಳಿದ್ರಿ. ಈಗ ಒಂದೇ ಸಲ ಆಧುನಿಕ ಕೃಷಿ ಅಥವಾ ರೈತರು ವಿಧಾನದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೃಷಿಕರು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು ಅಂದರೆ 2-3 ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ ನಮ್ಮಲ್ಲಿ ಈಗ ಯಾವುದೇ ಒಂದು ಬೆಳೆಗೆ ಅತಿ ಅವಶ್ಯಕವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ನಾವು ಬೆಳೆ ಕೊಟ್ಟಾಗ ಮಾತ್ರ ಬೆಳೆಯಿಂದ ಉತ್ತಮವಾದಂಥ ಇಳುವರಿ ಪಡೆಯುವಂಥ ಸಾಧ್ಯತೆ ಇರುತ್ತೆ. ತಾವೀಗ ತಿಳಿಸಿದ್ರೆ 50-60 ವರ್ಷದಿಂದ ನಮ್ಮ ರೈತರು ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸಿ ಹೆಚ್ಚಿನ ಇಳುವರಿ ಪಡಿತಾ ಇದ್ದಾರೆ ಅಂತ. ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೇ 50-60 ವರ್ಷದ ಹಿಂದೆ ನಾವು ರೈತರಿಗೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ಅಂತಂದಾಗ ರೈತರು ಯಾರು ಮುಂದೆ ಬಂದಿರಲಿಲ್ಲ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸೋದಕ್ಕೆ. ಆ ಸಮಯದಲ್ಲಿ ರೈತರ ಅಭಿಪ್ರಾಯ ಏನಿತ್ತು ಅಂತಂದ್ರೆ, ನಾವು ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೆಯೆಲ್ಲ ಸುಟ್ಟೋಗುತ್ತೆ ಅನ್ನೋ ಒಂದು ಮನೋಭಾವನೆ ಇತ್ತು. ಅಂತ ಸಂದರ್ಭದಲ್ಲಿ ನಾವು ರೈತರಿಗೆ ಮನವರಿಕೆ ಮಾಡೋದು ಬಹಳ ಕಷ್ಟದಾಯಕವಾಯಿತು. ಈಗ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಾಗ ಅದರಿಂದ ಸಾಕಷ್ಟು ಅಪಾಯ ಇದೆ ಅಂತ ರೈತರು ಅವಾಗ ವಿದ್ಯುತ್ ಸಂಪರ್ಕ ತಗೊಳ್ಳೋದಕ್ಕೂ ಸಹ ತಮ್ಮ ಆಸಕ್ತಿಯನ್ನು ತೋರಿಸಲಿಲ್ಲ. ಆದರೆ ಇವತ್ತು ವಿದ್ಯುತ್ತಿಂದ ಸಾಕಷ್ಟು ಉಪಯೋಗಗಳು, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಸಾಯನಿಕವನ್ನು ಸಹ ಅಂದಿನ ದಿವಸಗಳಲ್ಲಿ ಉಪಯೋಗಿಸೋದಕ್ಕೆ ರೈತರು ಮುಂದೆ ಬಂದಿರಲಿಲ್ಲ. ಆದರೆ ಈಗ ಅದರ ಲಾಭವನ್ನು ಪಡ್ಕೊಂಡು ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿ ನಾವು ಭೂಮಿಗೆ ಎಷ್ಟು ರಾಸಾಯನಿಕ ಗೊಬ್ಬರ ಕೊಡಬೇಕು ಅಷ್ಟನ್ನೇ ಕೊಡಬೇಕು, ಅದಕ್ಕಿಂತ ಹೆಚ್ಚು ಕೊಟ್ಟಾಗ ದುಷ್ಪರಿಣಾಮಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೀಗ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಸಾವಯವ ಕೃಷಿ ಮಾಡಬೇಕು ಅಂತಂದರೆ ನಮ್ಮ ಭೂಮಿಗೆ ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಂಗಿಲ್ಲ. ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಪೀಡನಾಶಕ ಇರ್ಬೋದು ಅಥವಾ ರೋಗನಾಶಕ, ಯಾವುದನ್ನು ಸಹ ನಾವು ಕೆಮಿಕಲ್ಸನ್ನು ಬಳಸೋ ಆಗಿಲ್ಲ. ಮತ್ತು ಭೂಮಿಗೆ ಬೆಳೆ ಬೆಳೆದಾಗ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಸಾವಯವ ಗೊಬ್ಬರಗಳ ಮುಖಾಂತರ ಕೊಡಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಸಾವಯವ ಗೊಬ್ಬರ ಇರಲಿ, ನಿಮ್ಮ ಕೊಟ್ಟಿಗೆ ಗೊಬ್ಬರ ಇರಲಿ ಅಥವಾ ಕಾಂಪೋಸ್ಟ್ ಗೊಬ್ಬರ ಇರಲಿ, ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಬೆಳೆಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳಿರುತ್ತೆ, ಬಟ್ ಅದರಲ್ಲಿ ಇರ್ತಕ್ಕಂಥ ಪ್ರಮಾಣ ಕಡಿಮೆ ಇರುತ್ತೆ. ನಾನು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಒಂದು ಕ್ವಿಂಟಾಲಷ್ಟು ನೀವು ಯೂರಿಯಾವನ್ನು ನಿಮ್ಮ ಜಮೀನಿಗೆ ಉಪಯೋಗಿಸಿದರೆ 46 ಕೆಜಿಯಷ್ಟು ಸಾರಜನಕವನ್ನು ನೀವು ಭೂಮಿಗೆ ಸೇರಿಸೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಒಂದು ಕ್ವಿಂಟಾಲಷ್ಟು DAP ಗೊಬ್ಬರವನ್ನು ಕೊಟ್ಟರೆ 18 ಕೆಜಿಯಷ್ಟು ಸಾರಜನಕ ಭೂಮಿಗೆ ಸಿಗುತ್ತೆ, 46 ಕೆಜಿಯಷ್ಟು ರಂಜಕವನ್ನು ನೀವು ಭೂಮಿಗೆ ಒದಗಿಸ್ಲಿಕ್ಕೆ ಆಗುತ್ತೆ. ಬರೀ 2 ಮೂಟೆ ತಂದು ಹಾಕಿದರೆ ಸಾಕಾಗುತ್ತೆ. ಆದರೆ ನೀವು ಇಷ್ಟೇ ಪ್ರಮಾಣದಲ್ಲಿ 46 ಕೆಜಿಯಷ್ಟು ನೀವು ಸಾರಜನಕವನ್ನು ಭೂಮಿಗೆ ಸೇರಿಸಬೇಕು ಅಂದರೆ ಅಗಾಧವಾದ ಪ್ರಮಾಣದಲ್ಲಿ ಸುಮಾರು 30-40 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಬಳಸಬೇಕಾಗುತ್ತೆ. ಈ ಸಾವಯವ ಕೃಷಿ ಅಳವಡಿಸಬೇಕು ಅಂತಂದರೆ 1 ಟನ್ ಕೊಟ್ಟಿಗೆ ಗೊಬ್ಬರದಲ್ಲಿ ಬರೀ 5 ಕೆಜಿಯಷ್ಟು ಸಾರಜನಕ ಇರುತ್ತೆ. ಸೊ ನೀವು 20 ಕೆಜಿ ಸಾರಜನಕ ಕೊಡಬೇಕು ಅಂತಂದರೆ 1-8 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಈ ರೀತಿ ಕಡಿಮೆ ಪ್ರಮಾಣದ ಸಾರಜನಕವನ್ನು ಕೊಡಬೇಕಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸಾವಯವ ಗೊಬ್ಬರವನ್ನು ಉಪಯೋಗಿಸಬೇಕಾಗುತ್ತೆ. ಮತ್ತು ಒಂದು ಬೆಳೆ ಅಂದಾಗ ರೋಗ ಮತ್ತು ಕೀಟದ ಸಮಸ್ಯೆ ಯಥೇಚ್ಛವಾಗಿ ಬರುತ್ತೆ. ಇಲ್ಲಿ ನಾವು ಯಾವುದೇ ರೋಗ ಮತ್ತು ಕೀಟ ಬಂದಾಗ ರಾಸಾಯನಿಕ ಪೀಡನಾಶಕ ಅಥವಾ ರೋಗನಾಶಕವನ್ನು ಬಳಸೋದಕ್ಕೆ ಅವಕಾಶ ಇರೋದಿಲ್ಲ. ನೈಸರ್ಗಿಕವಾಗಿ ನಮಗೆ ಸಿಗ್ತಕ್ಕಂಥ ಸಾವಯವ ವಸ್ತುಗಳನ್ನು ಉಪಯೋಗಿಸಿ ಮಾತ್ರ ರೋಗವನ್ನು ಹತೋಟಿ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿ ಬೇವಿನ ಎಣ್ಣೆ ಇರ್ಬೋದು ಅಥವಾ ಇನ್ನಿತರೆ ಕಷಾಯಗಳನ್ನು ತಯಾರು ಮಾಡಿ ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ರೋಗ ಮತ್ತು ಕೀಟದ ಬಾಧೆಯನ್ನು ಹತೋಟಿ ಮಾಡಬಹುದು. ಇದರ ಜೊತೆಗೆ ಸಾವಯವ ಗೊಬ್ಬರವನ್ನು ಅಷ್ಟೇ ಕೊಡಬೇಕು ಅಂತೇನಿಲ್ಲ, ಕೆಲವೊಂದು ಅಣುಜೀವಿ ಗೊಬ್ಬರಗಳಿದ್ದಾವೆ, ಬಯೋ ಫರ್ಟಿಲೈಸರ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ನೀವು ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಅವುಗಳು ಸಹ ಯಾವುದೇ ಒಂದು ಸೂಕ್ಷ್ಮಾಣುಜೀವಿಯನ್ನು ನೀವು ಬೀಜಕ್ಕೆ ಲೇಪನ ಮಾಡಿದಾಗ ಅಥವಾ ಮಣ್ಣಿಗೆ ಹಾಕಿದಾಗ ಅವು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನ ಮತ್ತೆ ಭೂಮಿನಲ್ಲಿ ಈಗಾಗಲೇ ಸ್ಥಿರೀಕರಣಗೊಂಡಿರ್ತಕ್ಕಂಥ ರಂಜಕವನ್ನ ಕರೆಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಸೊ ಈ ರೀತಿ ವಾತಾವರಣದಲ್ಲಿ ಇರ್ತಕ್ಕಂಥ ಅನಿಲ ರೂಪದ ಸಾರಜನಕವನ್ನ ಸ್ಥಿರೀಕರಿಸಿ ಬೆಳೆಗೆ ಹೀರಿಕೊಳ್ಳುವ ಕಾರ್ಯಕ್ರಮದಲ್ಲಿ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಉಪಯೋಗಕ್ಕೆ ಬರುತ್ತೆ. ಅದೇ ರೀತಿ ಭೂಮಿಯಲ್ಲಿ ನಾವು ಹಾಕಿದಂಥ ರಂಜಕ ಗೊಬ್ಬರ ಏನು ಸ್ಥಿರೀಕರಣಗೊಂಡಿದೆ ಅದು ಅನ್ಅವೈಲೇಬಲ್ ಫಾರ್ಮ್ನಲ್ಲಿ ಇರುತ್ತೆ, ಅದು ಅಲಭ್ಯವಾಗಿರುತ್ತೆ. ಆ ಅಲಭ್ಯ ರೂಪದಲ್ಲಿ ಇರ್ತಕ್ಕಂಥ ರಂಜಕವನ್ನ ಪರಿವರ್ತನೆಗೊಳಿಸಿ ಲಭ್ಯ ರೂಪದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲವೊಂದು ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಇವೆಲ್ಲ ಯಾವಾಗುತ್ತೆ ಅಂದ್ರೆ ನೀವು ಭೂಮಿಗೆ ಅಣುಜೀವಿ ಗೊಬ್ಬರಗಳನ್ನು ಹಾಕಿದಾಗ ಅಥವಾ ಬೀಜಕ್ಕೆ ಇದನ್ನ ಲೇಪನ ಮಾಡಿದಾಗ ಈ ಕಾರ್ಯಗಳು ನಡೆಯುತ್ತೆ. ಹಾಗಾಗಿ ಸಾವಯವ ಕೃಷಿನಲ್ಲಿ ನೀವು ಅಣುಜೀವಿ ಗೊಬ್ಬರಗಳನ್ನು ಉಪಯೋಗಿಸಕ್ಕದು ಸಹ ಅವಕಾಶ ಇದೆ. ಜೊತೆಗೆ ಕೆಲವೊಂದು ಹಿಂಡಿಗಳು, ಈಗ ಬೇವಿನ ಹಿಂಡಿ ಇರ್ಬೋದು, ಶೇಂಗಾ ಹಿಂಡಿ ಇರ್ಬೋದು, ಈ ರೀತಿ ವಿವಿಧ ಬೆಳೆಗಳಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಹಿಂಡಿಗಳನ್ನು ಸಹ ಒಂದು ಪೋಷಕಾಂಶದ ರೂಪವಾಗಿ ಭೂಮಿಗೆ ಹಾಕೋದಕ್ಕೆ ಅವಕಾಶ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ನಮಗೆ ಬೇಕಾದಂಥ ಅಗಾಧವಾದ ಪ್ರಮಾಣದ ಸಾವಯವ ಗೊಬ್ಬರವನ್ನು ಪಡೆಯೋದಕ್ಕೆ ನಮ್ಮಲ್ಲಿ ಜಾನುವಾರುಗಳ ಸಂಖ್ಯೆ ಅಷ್ಟಿಲ್ಲ. ನಾವು ಸಾಕಷ್ಟು ಈಗ ಮೆಕನೈಜೇಷನ್ ಅಂತ ಏನು ಹೇಳ್ತೀವಿ, ಯಂತ್ರೋಪಕರಣಗಳ ಬಳಕೆ ಜಾಸ್ತಿ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ದನಕರುಗಳ ಸಂಖ್ಯೆಗಿಂತ ಜಾಸ್ತಿ ಪ್ರಮಾಣದಲ್ಲಿ ಟ್ರ್ಯಾಕ್ಟರ್ಗಳಿದ್ದಾವೆ, ಈಗ ಪವರ್ ಟಿಲ್ಲರ್ಗಳಿದ್ದಾವೆ. ಹಾಗಾಗಿ ಯಾರೂ ಸಹ ದನ ಕರುವನ್ನ ಸಾಕೋದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದನಕರುಗಳಿಲ್ಲ ಅಂದಾಗ ಸಹಜವಾಗಿ ಈ ಒಂದು ಸಿಕ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದ ಪ್ರಮಾಣ ಕಡಿಮೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಯಾವುದೇ ಒಂದು ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ವಸ್ತು ಇರ್ಬೋದು ಅದನ್ನ ನಾವು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಅದನ್ನ ಭೂಮಿಗೆ ಹಾಕೋದ್ರಿಂದ ಸಾವಯವ ಕೃಷಿ ಮಾಡೋದಕ್ಕೆ ಅವಕಾಶ ಇದೆ. ಸರ್, ಈಗ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ ಈ ಒಂದು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಅಂತೇಳಿ, ಈ ಒಂದು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇದು ಸಹ ಉತ್ತಮವಾದಂತ ಪ್ರಶ್ನೆ. ಸಾವಯವ ಕೃಷಿ ನನಗೆ ಹೇಳಿದಾಗೆ ನೀವು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಬೇಕು. ಅಷ್ಟು ಪ್ರಮಾಣದಲ್ಲಿ ನಮಗೆ ಈಗ ಸಾವಯವ ಗೊಬ್ಬರಗಳು ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ಅಂದಾಗ ಏನ್ ಮಾಡ್ತಾರೆ ರೈತರು? ಹೊರಗಡೆಯಿಂದ ಹೋಗಿ ಗೊಬ್ಬರ ತಂದು ಕೊಂಡು ಹಾಕಬೇಕಾಗುತ್ತೆ. ಹಾಗಾಗಿ ಇದು ಸಹ ಒಂದು ಖರ್ಚು ಜಾಸ್ತಿ ಆಗಂತ ಒಂದು ಕೃಷಿ ವಿಧಾನ. ಮತ್ತೆ ಏನಾಗುತ್ತೆ ಅಂದ್ರೆ ಸಾವಯವ ಕೃಷಿ ಅಳವಡಿಸಿಕೊಂಡಾಗಲೂ ಸಹಿತ ಒಂದೇ ವರ್ಷಕ್ಕೆ ನಿಮಗೆ ಉತ್ತಮವಾದಂತ ಇಳುವರಿ ಬರೋದಿಲ್ಲ. ನಿಮ್ಮ ಜಮೀನಿನಲ್ಲಿ ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಾವು, ಆರ್ಗ್ಯಾನಿಕ್ ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದಾಗ ಮಾತ್ರ ಹೆಚ್ಚು ಇಳುವರಿ ಪಡೆಯೋದಕ್ಕೆ ಅವಕಾಶ ಇದೆ. ನಮ್ಮ ಭಾರತದಂತ ದೇಶದಲ್ಲಿ ತಾಪಮಾನ ಜಾಸ್ತಿ ಇರೋದ್ರಿಂದ ನಮ್ಮ ಜಮೀನಿನಲ್ಲಿ ಸರಾಸರಿ ಸಾವಯವ ಇಂಗಾಲ 0.5 ಪ್ರಮಾಣದಲ್ಲಿ ಇದೆ. ಅದು 1% ಪ್ರಮಾಣದಲ್ಲಿ ಸಾವಯವ ಇಂಗಾಲ ಇದ್ರೆ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಅಂತ ಕಡೆ ನಾವು ಸಾವಯವ ಕೃಷಿ ಅಳವಡಿಸೋದಕ್ಕೆ ಅವಕಾಶ ಇದೆ. ಅಲ್ಲಿನೂ ಸಹಿತ ನಿರಂತರವಾಗಿ ನೀವು ಸಾವಯವ ಗೊಬ್ಬರಗಳನ್ನ ಅದೇ ಪ್ರದೇಶಕ್ಕೆ ಉಪಯೋಗಿಸಿದಾಗ 5 ಮತ್ತು 6 ವರ್ಷದ ನಂತರ ಉತ್ತಮವಾದಂತ ಇಳುವರಿ ಪಡೆಯೋದಕ್ಕೆ ಅವಕಾಶ ಇದೆ. ಸೊ ಇಷ್ಟು ಕಾಯ್ಬೇಕಾಗುತ್ತೆ ರೈತರು. ಆದ್ರೆ ನೈಸರ್ಗಿಕ ಕೃಷಿನಲ್ಲಿ ಇದು ನಾವಿನ್ನು ಸಂಶೋಧನೆ ಮಾಡ್ತಾ ಇದ್ದೇವೆ. ನಮ್ಮ ಸುಭಾಷ್ ಪಾಳೇಕರ್ ಅವರು ಮತ್ತೆ ಇಡೀ ಪ್ರಪಂಚದಾದ್ಯಂತ ಈಗ ನೈಸರ್ಗಿಕ ಕೃಷಿಗೆ ಒತ್ತನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಏನು ಅಂತಂದ್ರೆ, ನೀವು ಅಗಾಧವಾದ ಪ್ರಮಾಣದಲ್ಲಿ ಸಾವಯವ ಕೃಷಿಯಲ್ಲಿ ಬಳಸಿದಾಗ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸದೆ ನಮ್ಮ ಜಮೀನಿನ ಭೂಮಿನಲ್ಲಿರ್ತಕ್ಕಂಥ ಮಣ್ಣಿನಲ್ಲೇ ಸಾಕಷ್ಟು ಪೋಷಕಾಂಶಗಳಿದ್ದಾವೆ. ಆ ಪೋಷಕಾಂಶಗಳೆಲ್ಲ ಏನಾಗಿದ್ದಾವೆ ಅಂದರೆ ಅವು ಬೆಳೆಗೆ ಸಿಗೋ ರೂಪದಲ್ಲಿ ಇಲ್ಲ, ಅಲಭ್ಯ ರೂಪದಲ್ಲಿದ್ದಾವೆ. ಅವನ್ನ ಲಭ್ಯ ರೂಪದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ನಾವು ಭೂಮಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಯನ್ನು ಜಾಸ್ತಿ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಕಷಾಯಗಳನ್ನು ತಯಾರು ಮಾಡಬೇಕಾಗುತ್ತೆ. ಈ ನೈಸರ್ಗಿಕ ಕೃಷಿನಲ್ಲಿ ಪ್ರಮುಖವಾಗಿ ಉಪಯೋಗಿಸ್ತಕ್ಕಂಥ ಪರಿಕರಗಳೇನು ಅಂತಂದ್ರೆ, ದೇಸಿ ಹಸುವಿನ ಸಗಣಿ ಮತ್ತೆ ಗಂಜಲವನ್ನು ಉಪಯೋಗಿಸಿ ಬೀಜಾಮೃತವನ್ನು ತಯಾರು ಮಾಡ್ತಕ್ಕಂಥದ್ದು, ಮತ್ತೆ ಜೀವಾಮೃತವನ್ನು ತಯಾರು ಮಾಡಿ ಅದನ್ನ ಭೂಮಿಗೆ ಉಪಯೋಗಿಸ್ತಕ್ಕಂಥದ್ದು, ಭೂಮಿನಲ್ಲಿ ಮಲ್ಚಿಂಗ್ ಅಂತ ಹೇಳ್ತೀವಿ, ಹೊದಿಕೆಯನ್ನ ಮಾಡಿ ಭೂಮಿಯಿಂದ ಹಾವಿ ಆಗ್ತಕ್ಕಂಥ ನೀರನ್ನ ಕಡಿಮೆ ಮಾಡೋದು, ಮತ್ತೆ ಭೂಮಿನಲ್ಲಿ ಬರ್ತಕ್ಕಂಥ ಕಳೆಗಳನ್ನ ಹತೋಟಿ ಮಾಡೋದು, ಮತ್ತೆ ಕೊನೆಯದಾಗಿ ವಾಪ್ಸ ಅಂತ ಹೇಳ್ತೀವಿ, ಅಂದ್ರೆ ಭೂಮಿನಲ್ಲಿ ಕಣಗಳ ರಚನೆಯನ್ನ ಅಭಿವೃದ್ಧಿಪಡಿಸೋದು. ಅಂದ್ರೆ ನೀವು ಜಮೀನಿನ ಮಣ್ಣನ್ನ ಕೈಯಲ್ಲಿ ಹಿಡಿದ್ರೆ ಅದು ಮೃದುವಾಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು. ಅಂತ ಕಂಡೀಷನ್ ಅಲ್ಲಿ ಭೂಮಿಯ ಕಣ ರಚನೆಯನ್ನ ಮುಂದುವರಿಸಿಕೊಂಡು ಹೋಗೋದು. ಈ 4 ತತ್ವಗಳನ್ನು ಅನುಸರಿಸೋದ್ರಿಂದ ನೈಸರ್ಗಿಕ ಕೃಷಿ ಲಾಭದಾಯಕವಾಗಿದೆ ಮತ್ತು ಇದರಲ್ಲಿ ಖರ್ಚು ಕಡಿಮೆ. ಹೇಗೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ 1 ದೇಸಿ ಹಸು ಇದ್ರೆ ಆ 1 ದೇಸಿ ಹಸುವಿನಿಂದ ಈ ಏನು ನೈಸರ್ಗಿಕ ಕೃಷಿ ಅಳವಡಿಸೋದಕ್ಕೆ ಬೇಕಾದಂತ ಎಲ್ಲ ಪರಿಕರಗಳನ್ನ ನಿಮ್ಮ ಮನೆಯಲ್ಲೇನೆ ತಯಾರು ಮಾಡಬಹುದು. ಹೊರಗಡೆಯಿಂದ ಏನು ಕೊಂಡು ತರುವಂತ ಅವಕಾಶ ಇರೋದಿಲ್ಲ. ಸರ್, ಈಗ ಎಷ್ಟೋ ರೈತರು ನಾವು ಮಾತಾಡಿಸಿದಾಗ ಹೇಳ್ತಾರೆ, ನಮ್ಮ ಕೃಷಿಕರು ಈ ಸಾವಯವ ಕೃಷಿ ಅಂತಂದ್ರೆ ಯಶಸ್ವಿಯಾಗಿ ಕೆಲವೊಂದು ತೋಟಗಾರಿಕಾ ಬೆಳೆಗಳಲ್ಲಿ ಅಳವಡಿಸಿಕೊಂಡಾಗ ಹೆಚ್ಚಿನ ಒಂದು ಇಳುವರಿ ಪಡಿಬಹುದು, ಆದಾಯ ಪಡಿಬಹುದು. ಈಗ ಬೇರೆ ಬೆಳೆಗಳಾದಂತಹ ಆಹಾರ ಧಾನ್ಯಗಳಾಗಿರ್ಬೋದು, ಸಿರಿಧಾನ್ಯಗಳು ಆಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಎಣ್ಣೆಕಾಳುಗಳ ಬೆಳೆ ಆಗಿರ್ಬೋದು, ಈ ಒಂದು ಬೆಳೆಗಳಲ್ಲಿ ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡಾಗ ಅದರಲ್ಲಿ ನಾವು ಹೆಚ್ಚು ಇಳುವರಿ ಪಡೆಯಕ್ಕಾಗಲ್ಲ, ಯಶಸ್ಸು ಕಾಣಕ್ಕಾಗಲ್ಲ ಅಂತಾರೆ. ಅಂದ್ರೆ ಇಂಥ ಕೃಷಿಕರಿಗೆ ನಿಮ್ಮ ಒಂದು ಮಾಹಿತಿ ಏನು ಸರ್? ತಾವು ರೈತರಲ್ಲಿ ಗಮನಿಸಿದಂತ ಅಂಶ ಬಹಳ ಉತ್ತಮವಾಗಿದೆ. ಯಾಕೆ ಅಂತಂದ್ರೆ ಎಲ್ಲಾ ಬೆಳೆಗಳಲ್ಲೂ ಸಹಿತ ನಾವು ಸಾವಯವ ಕೃಷಿಯಾಗಲಿ ನೈಸರ್ಗಿಕ ಕೃಷಿಯಾಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ತಾವೇ ತಿಳಿಸಿದ ಹಾಗೆ ಹಾಗೂ ರೈತರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಹಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಅಂದರೆ ಬಹುವಾರ್ಷಿಕ ಬೆಳೆಗಳಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಎರಡನ್ನೂ ಅಳವಡಿಸೋದಕ್ಕೆ ಬಹಳ ವಿಪುಲವಾದಂಥ ಅವಕಾಶಗಳಿದ್ದಾವೆ. ಯಾಕೆಂದರೆ ಅವು ದೀರ್ಘಾವಧಿ ಬೆಳೆಗಳು, ಜಮೀನಿನಲ್ಲಿ ನಿರಂತರವಾಗಿರುತ್ತೆ. ಸೊ ಜಮೀನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ 365 ದಿವಸನೂ ಅವು ಕಾರ್ಯೋನ್ಮುಖ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಸಾವಯವ ಗೊಬ್ಬರವನ್ನಾಗಲಿ ಅಥವಾ ದೇಸಿ ಹಸುವಿನಿಂದ ತಯಾರು ಮಾಡಿದಂಥ ಬೀಜಾಮೃತ, ಜೀವಾಮೃತ ಮತ್ತು ಹೊದಿಕೆ ಮಾಡಿದಾಗ ಮಣ್ಣಿನಲ್ಲಿ ಕಣಗಳ ರಚನೆಯನ್ನು ಚೆನ್ನಾಗಿ ಮಾಡೋ ಕ್ರಿಯೆಯಲ್ಲಿ ಇವೆಲ್ಲವೂ ತೊಡಕೊಳ್ತವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ರೈತರು, ಈಗ ನಾವು ಸಹ ಅಧ್ಯಯನ ಪ್ರವಾಸವನ್ನು ಕೈಗೊಂಡಾಗ ರೈತರು ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಬಹುವಾರ್ಷಿಕ ಬೆಳೆಗಳಲ್ಲಿ ಈ ಎರಡೂ ಕೃಷಿಗಳಿಂದ ಲಾಭದಾಯಕವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ರೈತರು. ನಿರಂತರವಾಗಿ ಈಗ 10-12 ವರ್ಷದಿಂದ ಯಾವುದೇ ರಾಸಾಯನಿಕವನ್ನು ಅವರ ಒಂದು ಬಹುವಾರ್ಷಿಕ ಬೆಳೆಗಳಿಗೆ ಉಪಯೋಗಿಸದೆ ಬರೀ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿ ಸಾವಯವ ಕೃಷಿನಲ್ಲಿ ಮತ್ತು ಈ ನೈಸರ್ಗಿಕ ಕೃಷಿನಲ್ಲಿ ಈ ಬೀಜಾಮೃತ ಜೀವಾಮೃತವನ್ನು ಮಾತ್ರ ಉಪಯೋಗಿಸಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದಾರೆ. ಇಳುವರಿ ಪಡೆಯೋದು ಅಷ್ಟೇ ಅಲ್ಲ, ಗುಣಲಕ್ಷಣ ಇರತಕ್ಕಂಥ ಗುಣಾತ್ಮಕವಾದಂಥ ಇಳುವರಿಯನ್ನು ಪಡಿತಾ ಇದ್ದಾರೆ. ಆ ಒಂದು ಬೆಳೆ ಉತ್ಪಾದನೆಯನ್ನು ತಗೊಂಡು ನೀವು ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಇರ್ಬೋದು ಅಥವಾ ಇನ್ನಿತರ ಗುಣಲಕ್ಷಣಗಳು ತುಂಬಾ ಚೆನ್ನಾಗಿರೋದು ನಮಗೆ ಕಂಡು ಬಂದಿದೆ ಸಾವಯವ ಕೃಷಿನಲ್ಲಿ ಮತ್ತು ನೈಸರ್ಗಿಕ ಕೃಷಿನಲ್ಲಿ. ಆದರೆ ಆಹಾರದ ಬೆಳೆಗಳನ್ನು ಬೆಳೆದಾಗ ಏನು ಅಂತಂದ್ರೆ ಇವೆಲ್ಲ ಕಡಿಮೆ ಅವಧಿಯ ಬೆಳೆಗಳು, 3-4 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಇಂತಹ ಬೆಳೆಗಳಲ್ಲಿ ನಾವು ಉತ್ತಮವಾದಂಥ ಫಲಿತಾಂಶವನ್ನು ನಾವಿನ್ನೂ ಕಂಡುಕೊಳ್ಳಕ್ಕಾಗಿಲ್ಲ. ಆ ನಿಟ್ಟಿನಲ್ಲಿ ನಾವೀಗಾಗಲೇ ಸಂಶೋಧನಾ ಕೇಂದ್ರಗಳಲ್ಲಿ ಈಗ ಸಂಶೋಧನೆ ಕೈಗೊಂಡಿದ್ದೇವೆ. ಆಹಾರದ ಬೆಳೆಗಳಲ್ಲೂ ಅಥವಾ ಕಡಿಮೆ ಅವಧಿಯ ಬೆಳೆಗಳಲ್ಲೂ ಈ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆಯಾ? ಆಮೇಲೆ ಪ್ರಮುಖವಾಗಿ ಈ ಎಲ್ಲ ಆಹಾರ ಬೆಳೆಗಳನ್ನು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸ್ತಾ ಇರೋದ್ರಿಂದ ಇವುಗಳನ್ನು ಸಹ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ಬೆಳೆದಾಗ ಅದರಿಂದ ಉತ್ತಮವಾದಂಥ ಇಳುವರಿ ಪಡೆಯೋದ್ರ ಜೊತೆಗೆ ಉತ್ತಮವಾದ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಧಾನ್ಯದ ಇಳುವರಿ ಪಡೆದಾಗ ಅದನ್ನು ನಾವು ಉಪಯೋಗಿಸಿದಾಗ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿಯ ದುಷ್ಪರಿಣಾಮಗಳು ಆಗೋದಿಲ್ಲ ಅನ್ನೋದನ್ನು ನೋಡಲಿಕ್ಕೋಸ್ಕರ ನಾವೀಗ ವೈಜ್ಞಾನಿಕವಾಗಿ ಸಂಶೋಧನಾ ಕೇಂದ್ರಗಳಲ್ಲಿ ಈ ಎರಡೂ ಕೃಷಿಗಳಲ್ಲಿ ಈ ಆಹಾರದ ಬೆಳೆಗಳಲ್ಲಿ ಸಂಶೋಧನೆ ಕೈಗೊಂಡಿದ್ದೇವೆ. ಫಲಿತಾಂಶ ಬಂದಮೇಲೆ ನಿಖರವಾಗಿ ಯಾವ ಯಾವ ಆಹಾರದ ಬೆಳೆಗಳಲ್ಲಿ ಈ ಕೃಷಿಯನ್ನು ಅಳವಡಿಸೋದಕ್ಕೆ ಅವಕಾಶ ಇದೆ ಮತ್ತು ಅಲ್ಲಿ ಏನೇನು ಈ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಫಲಿತಾಂಶದ ಬಂದ ಮೇಲೆ, ಸಂಶೋಧನೆ ಮುಗಿದ ಮೇಲೆ ನಾವು ತಿಳಿಸೋದಕ್ಕೆ ರೈತ ಬಾಂಧವರಿಗೆ ಸದಾ ತಯಾರಿದ್ದೇವೆ. ಈಗ ನಮ್ಮ ಕೃಷಿಕರು ಹೆಚ್ಚು ಹೆಚ್ಚು ಈ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕಂತಂದ್ರೆ ಸಾಕಷ್ಟು ಅವರಿಗೆ ಮಾಹಿತಿಯ ಒಂದು ಕೊರತೆ ಇದೆ. ಅಂದ್ರೆ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ರೈತರಿಗೆ ಏನಾದರೂ ಈ ಸಾವಯವ ಕೃಷಿ ಬಗ್ಗೆ ಏನಾದರೂ ತರಬೇತಿ ಅಥವಾ ಈ ನಿಟ್ಟಿನಲ್ಲಿ ಏನಾದರೂ ಅವರಿಗೆ ಮಾಹಿತಿ ಕೊಡ್ತೀರಾ ಸರ್? ಬಹಳ ಉತ್ತಮವಾದಂತಹ ಮಾಹಿತಿ ಅಂತ ತಾವು ಕೇಳಿದಿರಿ. ನಾವು ಎಲ್ಲಾ ರೀತಿಯ ಕೃಷಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಅಧ್ಯಯನವನ್ನ ಮಾಡಿ ಅದರ ಸಂಶೋಧನೆ ಕೈಗೊಳ್ಳಿಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ 4 ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಆ ಒಂದು ಸಂಸ್ಥೆಯಿಂದ ರೈತರು ಬೆಳೆ ಬೆಳೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾವಯವ ಕೃಷಿನಲ್ಲಿ ಬಳಸಲು ಬೇಕಾದಂಥ ಕೆಲವೊಂದು ನಾನು ಅಣುಜೀವಿ ಗೊಬ್ಬರಗಳು ಹೇಳಿದೆ, ಬೇವಿನ ಎಣ್ಣೆ ಮಾಡೋದ್ರ ಬಗ್ಗೆ ಹೇಳಿದೆ. ಈ ರೀತಿ ಸಾವಯವ ಪರಿಕರಗಳನ್ನು ಸಹ ಅವರು ಉತ್ಪಾದನೆ ಮಾಡಿ ಬೇಕಾದಂಥ ರೈತರಿಗೆ ಕೊಡ್ತಕ್ಕಂಥ ಸೌಲಭ್ಯವನ್ನು ಸಹ ಹೊಂದಿರ್ತಾರೆ. ಜೊತೆಗೆ ನಿರಂತರವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ತಾ ಇದ್ದಾರೆ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರಗಳು ಅಷ್ಟೇ ಅಲ್ಲದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳು ಸಹಿತ ರೈತರಿಗೆ ನಿರಂತರವಾಗಿ ಇದರ ಬಗ್ಗೆ ತರಬೇತಿಯನ್ನು ನೀಡ್ತಾ ಬಂದಿದ್ದಾವೆ. ನಮ್ಮಲ್ಲಿ ನಡೀತಕ್ಕಂಥ ಎಲ್ಲಾ ಕೃಷಿ ಮೇಳಗಳಲ್ಲಿ ಇದರ ಬಗ್ಗೆ ಸಾವಯವ ಕೃಷಿಗೆ ವಿಶೇಷವಾದ ಒತ್ತನ್ನು ನೀಡಿ ಅದಕ್ಕೆ ಬೇಕಾದಂತಹ ವಸ್ತು ಪ್ರದರ್ಶನ ಮಳಿಗೆಗಳು ಮತ್ತೆ ತಾಕುಗಳಿಗೂ ಸಹ ನಾವು ರೈತರಿಗೆ ಭೇಟಿಯನ್ನು ಮಾಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿಗೂ ಸಹ ನಾವು ಒತ್ತನ್ನು ನೀಡಿ ಈಗಾಗಲೇ ಕಳೆದ ವರ್ಷದಿಂದ ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನೈಸರ್ಗಿಕ ಕೃಷಿಯ ಲಾಭ ನಷ್ಟಗಳನ್ನ ನೋಡ್ಲಿಕ್ಕೆ ಮತ್ತೆ ಯಾವ್ಯಾವ ಬೆಳೆಗಳಲ್ಲಿ ಇದನ್ನ ಉತ್ತಮವಾಗಿ ನಾವು ಅಳವಡಿಸ್ಕೋಬಹುದು ಅನ್ನೋದನ್ನ ನಾವು ವೈಜ್ಞಾನಿಕ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನೈಸರ್ಗಿಕ ಕೃಷಿಗೂ ಸಹ ಒತ್ತನ್ನು ನೀಡಿ ಸಂಶೋಧನಾ ಕೇಂದ್ರಗಳಲ್ಲಿ ಇದರ ಒಂದು ವೈಜ್ಞಾನಿಕ ವಿಶ್ಲೇಷಣೆ ನಡೀತಾ ಇದೆ. ಹಾಗೆ ನಿರಂತರವಾಗಿ ರೈತರಿಗೆ ನೈಸರ್ಗಿಕ ಕೃಷಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ತರಬೇತಿಯನ್ನು ಸಹ ಕೊಡ್ತಾ ಇದ್ದೇವೆ. ಈ ನೈಸರ್ಗಿಕ ಕೃಷಿ ಇಡೀ ನಮ್ಮ ರಾಜ್ಯದಾದ್ಯಂತ ಈಗ ಪ್ರಚಲಿತದಲ್ಲಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ 10 ಕೃಷಿ ವಲಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವೈಜ್ಞಾನಿಕ ವಿಶ್ಲೇಷಣೆ ನಡೀತಾ ಇದೆ. ಸಂಶೋಧನಾ ಕೇಂದ್ರದಲ್ಲಿ ನಡೆಯೋದ್ರ ಜೊತೆಗೆ ರೈತರ ತಾಕುಗಳಲ್ಲೂ ಸಹ ಕೆಲವೊಂದು ಪ್ರಾತ್ಯಕ್ಷಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಉತ್ತಮವಾದಂತಹ ಇಳುವರಿ ಬಂದ ಕಡೆ ಪ್ರಾಯೋಗಿಕವಾಗಿ ಕ್ಷೇತ್ರೋತ್ಸವವನ್ನು ಸಹ ಮಾಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ಯಶಸ್ವಿಯಾಗಿ ನೈಸರ್ಗಿಕ ಕೃಷಿಯನ್ನ ಮಾಡಿರ್ತಕ್ಕಂಥ ರೈತರ ಜಮೀನುಗಳಿಗೆ ಈ ಕೃಷಿಯಲ್ಲಿ ತೊಡಸ್ಕೊಳ್ಳಕ್ಕೆ ಇಚ್ಛೆ ಇರತಕ್ಕಂಥ ರೈತರಿಗೆ ಅಧ್ಯಯನ ಪ್ರವಾಸವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅವರಿಗೆ ಲಿಖಿತ ರೂಪದಲ್ಲಿ ಮಾಹಿತಿ ಬೇಕು ಅಂದ್ರೆ ಅದಕ್ಕೂ ಸಹ ಬೇಕಾದಂತಹ ಹಸ್ತಪ್ರತಿಗಳನ್ನು ಮಾಡಿ ಈಗಾಗಲೇ ರೈತರಿಗೆ ನಾವು ಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಸಾಕಷ್ಟು ನಮ್ಮ ಕೃಷಿಕರು ಕಾಂಪಿಟೇಷನ್ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಕೃಷಿ ಮಾಡುವಂತದನ್ನ ನಾವು ನೋಡಿದ್ವಿ. ಅಂದ್ರೆ ಈ ಸಾಕಷ್ಟು ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಮಗೆ ಹೆಚ್ಚು ಹೆಚ್ಚು ಇಳುವರಿ ಬರುತ್ತಪ್ಪ, ಸಾಕಷ್ಟು ನಾವು ಆದಾಯ ಗಳಿಸಬಹುದು ಅಂತ ಹೇಳಿ ಈ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾರೆ ಅಂತ ರೈತರಿಗೆ ನೀವು ಒಂದೇ ಕಿವಿ ಮಾತಾಡ್ತೀರಾ ಸರ್? ಸಮಂಜಸವಾಗಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ. ಯಾರೇ ಆಗಿರ್ಲಿ, ಒಂದು ಜೀವ ಇರತಕ್ಕಂತ ವಸ್ತುಗೆ ಅದು ತಾನು ತಗೊಳಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟನ್ ಮಾತ್ರ ತಗೊಳ್ಳೋದಕ್ಕೆ ಅವಕಾಶ ಇದೆ. ಒಬ್ಬ ಮನುಷ್ಯ ಊಟ ಮಾಡಕ್ ಅವನಿಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟನ್ ಮಾತ್ರ ತಗೊಳಕ್ಕೆ ಅವನ ಅವಕಾಶ ಇರುತ್ತೆ. ಅದಕ್ಕಿಂತ ಜಾಸ್ತಿ ಕೊಟ್ರೆ ಏನಾಗುತ್ತೆ? ವ್ಯರ್ಥ ಆಗುತ್ತೆ. ನೀವು ತಯಾರ್ ಮಾಡಿದಂತ ಆಹಾರ ವ್ಯರ್ಥ ಆಗುತ್ತೆ. ಅದೇ ರೀತಿ ಭೂಮಿಗೂ ಸಹ ಅದು ಸಹ ಒಂದು ಜೀವ ಇರತಕ್ಕಂತ ವಸ್ತು ಅಂತ ನಾನು ತಿಳಿಸಿದೆ. ಅದರಲ್ಲೂ ಸಹ ಭೂಮಿನಲ್ಲಿ ಜೀವ ಇರುತ್ತೆ ಅಂತಾನೆ, ಯಾಕಂದ್ರೆ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಭೂಮಿನಲ್ಲಿ ಇರುತ್ತೆ, ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು. ನೀವು ಯಥೇಚ್ಛವಾಗಿ ಗೊಬ್ಬರವನ್ನ ನಾವು ಪ್ರತಿಯೊಂದು ಬೆಳೆಗೂ ಶಿಫಾರಸು ಮಾಡಿದೀವಿ, ಇಂತಿಂಥ ಬೆಳೆಗೆ ಇಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೊಡಬೇಕು, ಇಷ್ಟೇ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಕೊಡಬೇಕು ಅಂತ ನಾವು ವಿಶ್ವವಿದ್ಯಾನಿಲಯಗಳು ಹಿಂದಿನಿಂದಲೂ ಹೇಳ್ಕೊಂತ ಬಂದಿದ್ದೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ರೈತರ ಒಂದು ಗ್ರಾಮ ಮಟ್ಟದಲ್ಲಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗಿದೆ, ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಸೊ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ ಅಂದಾಗ ಏನ್ ಮಾಡ್ತಾರೆ? ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರವನ್ನ ಉಪಯೋಗಿಸ್ತಾ ಇದಾರೆ. ಈ ರೀತಿ ಯಥೇಚ್ಛವಾಗಿ ಗೊಬ್ಬರ ಅಥವಾ ನೀರನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಮಣ್ಣಿನ ಆರೋಗ್ಯ ಹದಗೆಡುತ್ತೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನು ಅಂತಂದ್ರೆ, ರೈತರು ನನ್ನ ಜಮೀನಲ್ಲಿ ಯಾಕೆ ಇಳುವರಿ ಬರ್ತಾ ಇಲ್ಲ ಅಂತ ಯಥೇಚ್ಛವಾಗಿ ಗೊಬ್ಬರವನ್ನ ಹಾಕ್ತಾ ಇದಾರೆ, ಯಥೇಚ್ಛವಾಗಿ ನೀರನ್ನು ಕೊಡ್ತಾ ಇದಾರೆ. ಇದ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ರೈತನಿಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದ್ರೆ ಬರ್ತಕ್ಕಂಥ ಇಳುವರಿ ಕಡಿಮೆ ಆಗಿ ಆದಾಯ ಕಡಿಮೆ ಆಗ್ತದೆ. ಯಾವಾಗ ಖರ್ಚು ಜಾಸ್ತಿ ಆಗಿ ಆದಾಯ ಕಡಿಮೆ ಆಗುತ್ತೆ, ಅವಾಗ ರೈತ ಏನ್ ಮಾಡ್ತಾನೆ? ಸಾಲಗಾರನಾಗ್ತಾನೆ. ತನ್ನಲ್ಲಿದ್ದಂತ ಎಲ್ಲಾ ಸಂಪನ್ಮೂಲಗಳನ್ನು ಬಳಸಿ ಜಮೀನಿಗೆ ಬೇಕೋ ಬೇಡವೋ ಎಲ್ಲಾ ಪರಿಕರಗಳನ್ನು ತಂದಾಕ್ತಾನೆ. ಅದು ಔಷಧಿ ಬೇಕೋ ಬೇಡವೋ ಶಿಫಾರಸು ಮಾಡಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ತಾನೆ. ಈ ರೀತಿ ಮಾಡೋದ್ರಿಂದ ಖರ್ಚು ಜಾಸ್ತಿಯಾಗಿ ಆದಾಯ ಕಡಿಮೆ ಆಗ್ತದೆ. ಇದು ನಿರಂತರವಾಗಿ ನಡೀತಾ ಇದೆ, ವರ್ಷದಿಂದ ವರ್ಷಕ್ಕೆ ಈ ತರ ಮಾಡ್ತಕ್ಕಂಥ ಕ್ರಿಯೆ ಜಾಸ್ತಿ ಆಗ್ತದೆ. ಹಾಗಾಗಿ ನಮ್ಮ ರೈತರಲ್ಲಿ ಬಹಳ ಸಂಪನ್ಮೂಲ ಭರಿತವಾದಂತಹ ರೈತರು ಈಗ ಸಾಲಗಾರರಾಗಿ ಪರಿವರ್ತನೆಗೊಳ್ತಾ ಇದಾರೆ. ಅದು ಕೊನೆಯ ಹಂತವಾಗಿ ತಾವೆಲ್ಲ ಗಮನಿಸಿರ್ಬೋದು, ಕೆಲವು ರೈತರು ಕೊನೆಯ ಅಸ್ತ್ರವಾಗಿ ತಮ್ಮ ಪ್ರಾಣವನ್ನೇ ಕಳ್ಕೊಂತಕ್ಕಂಥ ಒಂದು ಪರಿಸ್ಥಿತಿನೂ ಸಹ ಬರ್ತಾ ಇದೆ. ದಯವಿಟ್ಟು ಅದಾಗಬಾರ್ದು. ರೈತನು ಯಾವಾಗಲೂ ದೇಶಕ್ಕೆ ಬೆನ್ನೆಲುಬಾಗಿರ್ಬೇಕು, ಮತ್ತೆ ಆಹಾರ ನೀಡತಕ್ಕಂಥ ದಾನಿ ಆಗಿರ್ಬೇಕು. ಆ ನಿಟ್ಟಿನಲ್ಲಿ ಈ ರೀತಿ ಆಧುನಿಕ ಕೃಷಿಗೆ ಮಾರು ಹೋಗಿ ಅಸಮರ್ಪಕವಾಗಿ ಗೊಬ್ಬರ ಮತ್ತೆ ನೀರನ್ನ ಬಳಸದೆ ಎಲ್ಲದನ್ನು ಒಂದು ಮಿತಿನಲ್ಲಿ ಉಪಯೋಗಿಸಿ ನಾವು ಕೃಷಿಯನ್ನ ಮಾಡಿದಾಗ ಕೃಷಿ ನಿರಂತರವಾಗಿ ಇರುತ್ತೆ. ಕೃಷಿ ಕ್ಷಣಿಕಾಲ, ನಾನು ಆಗ್ಲೇ ತಿಳಿಸಿದೆ, ಇದು ನಿರಂತರವಾಗಿ ನಡೀಬೇಕು. ನಮ್ಮ ಪೀಳಿಗೆಗೆ ಅಷ್ಟೇ ಅಲ್ಲ, ನಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಸಹ ನಾವು ಕೃಷಿಯನ್ನ ಬಿಟ್ಟು ಹೋಗ್ಬೇಕು. ಯಾವ ರೀತಿ ಕೃಷಿಯನ್ನು ಬಿಟ್ಟು ಹೋಗ್ಬೇಕು ಅಂತಂದ್ರೆ, ಅವರು ಸಹ ಉತ್ತಮವಾದಂಥ ಇಳುವರಿಯನ್ನು ಪಡಿಬೇಕು. ಅದಕ್ಕೆ ಉತ್ತಮವಾದಂಥ ನಾವು ಮಣ್ಣನ್ನು ಅವರಿಗೆ ಕೊಟ್ಟು ಹೋಗ್ಬೇಕು. ಮಣ್ಣಿನಲ್ಲಿ ಆರೋಗ್ಯನೂ ಚೆನ್ನಾಗಿರ್ಬೇಕು, ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿರ್ಬೇಕು, ಮತ್ತೆ ವಾತಾವರಣ ಸಹ ಕಲುಷಿತಗೊಳಿಸಬಾರ್ದು. ಆ ರೀತಿ ಒಂದು ವ್ಯವಸ್ಥೆಯನ್ನು ನಾವು ಬಿಟ್ಟು ಹೋದಾಗ ನಮ್ ಬಂದಂತ ಮುಂದಿನ ಪೀಳಿಗೆ ಕೃಷಿಯನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ರೈತರು ಕಾರ್ಯೋನ್ಮುಖರಾಗಬೇಕು. ಆದಷ್ಟು ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಪರಿಕರಗಳನ್ನಾಗ್ಲಿ, ನೀರಾಗ್ಲಿ, ಗೊಬ್ಬರ ಆಗ್ಲಿ, ಕಳೆನಾಶಕ ಆಗ್ಲಿ, ಕ್ರಿಮಿನಾಶಕ ಆಗ್ಲಿ, ಇವನ್ನ ಬಳಸಿ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದ್ ಕಡೆ ನಾವು ಮಣ್ಣಿನ ಆರೋಗ್ಯ ಕಾಪಾಡಿದ್ರೆ ಈಗ ಮುಂದಿನ ದಿನಗಳಲ್ಲಿ ಮನುಷ್ಯನ ಆರೋಗ್ಯವನ್ನು ಕಾಪಾಡಬಹುದು ಅಂದ್ರೆ, ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಏನ್ ಹೇಳ್ತೀರ? ಈಗ ನೋಡಿ, ನಾವೆಲ್ಲರೂ ಸತ್ರೆ ಮಣ್ಣಿಗೆ, ಮಣ್ಣೇ ಸತ್ರೆ ಎಲ್ಲಿಗೆ ಅಂತ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ನಾವು ಮಾತಾಡ್ತೀವಿ. ಅಂದ್ರೆ ನಾವು ಮನುಷ್ಯರು ಸತ್ರೆ ಮಣ್ಣಿಗೆ ಹಾಕ್ತಾರೆ, ಮಣ್ಣೇ ಸತ್ತೋದ್ರೆ ಏನ್ ಮಾಡೋದು ಮುಂದೆ? ಸೊ ಈ ಒಂದು ಪ್ರಶ್ನೆ ನಮ್ ಮುಂದಿದೆ. ಹಾಗಾಗಿ ನಾವು ಮಣ್ಣನ್ನು ಕಾಪಾಡ್ಕೊಂಡು ಹೋಗ್ಬೇಕು, ಮನುಷ್ಯನ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅಂದ್ರೆ ನಾವೆಲ್ಲರೂ ನಮ್ಮ ಜಮೀನಿನ ಮಣ್ಣಿನಿಂದ ತಯಾರಾದಂತ ಉತ್ಪನ್ನಗಳನ್ನ ನಮ್ಮ ದಿನಬಳಕೆ ಆಹಾರದಲ್ಲಿ ಉಪಯೋಗಿಸ್ತೀವಿ. ನಮಗೆ ಉತ್ತಮವಾದಂತಹ ಆಹಾರ ಬೇಕು, ಉತ್ತಮವಾದಂತಹ ಆರೋಗ್ಯ ಬೇಕು ಅಂದ್ರೆ ನಮ್ಮ ಮಣ್ಣನ್ನ ನಾವು ಉತ್ತಮವಾಗಿ ಇಟ್ಕೋಬೇಕು. ಮಣ್ಣು ಚೆನ್ನಾಗಿದ್ರೆ ಮಣ್ಣಿಂದ ಬರ್ತಕ್ಕಂತ ಬೆಳೆ ಚೆನ್ನಾಗಿ ಬರುತ್ತೆ. ಆ ಬೆಳೆಯಿಂದ ಬಂದ ಪದಾರ್ಥವನ್ನ ನಾವು ಸೇವಿಸಿದಾಗ ನಮ್ಮ ಆರೋಗ್ಯ ಚೆನ್ನಾಗುತ್ತೆ. ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ದನಕರುಗಳ ಆರೋಗ್ಯನೂ ಸಹ. ದನಕರುಗಳು ಸಹ ನಮ್ಮ ಜಮೀನಲ್ಲಿ ಬೆಳೆದಂತ ಬೆಳೆಯನ್ನು ತಿಂದು ತಮ್ಮ ಜೀವನವನ್ನ ನಡೆಸ್ತವೆ. ಆ ನಿಟ್ಟಿನಲ್ಲಿ ಮನುಷ್ಯರ ಆರೋಗ್ಯ ಮತ್ತೆ ಜಾನುವಾರುಗಳ ಆರೋಗ್ಯ ಉತ್ತಮವಾಗಿ ಇರಬೇಕು ಅಂತಂದ್ರೆ, ಆರೋಗ್ಯದಲ್ಲಿ ಏನು ಏರುಪೇರು ಆಗಬಾರ್ದು ಅಂತಂದ್ರೆ, ನಮ್ಮ ಭೂಮಿಯ ಆರೋಗ್ಯವನ್ನ ನಾವು ಫಸ್ಟ್ ಕಾಪಾಡ್ಕೊಂಡು ಹೋಗ್ಬೇಕು. ಆಗ ಮಾತ್ರ ಮನುಷ್ಯನ ಆರೋಗ್ಯ ಮತ್ತೆ ಜಾನುವಾರುಗಳ ಆರೋಗ್ಯ ಉತ್ತಮಗೊಳ್ಳೋದಕ್ಕೆ ಅವಕಾಶ ಇದೆ. ಸರ್, ಎಲ್ಲೇ ಒಂದ್ ಕಡೆ ನಮ್ಮ ಹಿರಿಯರು ಹೇಳ್ತಾರೆ ಹಳ್ಳಿಗಳಲ್ಲಿ ಮನುಷ್ಯನ ಆರೋಗ್ಯ ಎಲ್ಲಿದೆಯಪ್ಪ ಅಂತಂದ್ರೆ ಹಳ್ಳಿಯ ತಿಪ್ಪೆ ಗುಂಡೆಗಳಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವ ರೀತಿ ಅಂತ ಹೇಳ್ತೀರಾ ಸರ್? ಈಗ ನೋಡಿ, ನಮ್ಮ ಪೂರ್ವಿಕರು ವಿಶೇಷವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜಾನುವಾರುಗಳನ್ನ ತಮ್ಮ ಒಂದು ಮನೆ ಅಂತಂದ್ರೆ ಮನೆ ಮುಂಭಾಗದಲ್ಲಿ ಮೂರ್ ನಾಲ್ಕು ಹಸುಗಳು ಅಥವಾ ದನಕರುಗಳು ಇರಬೇಕು ಅಂತ ಇತ್ತು. ಆಗಿದ್ದಾಗ ಏನಾಗ್ತಿತ್ತು ಅಂತಂದ್ರೆ, ನಾವು ಸಹ ನಮ್ಮ ಒಂದು ಸಹಪಾಠಿಯಾಗಿ ನಮ್ಮ ಒಂದು ಕುಟುಂಬದ ಸದಸ್ಯರಾಗಿ ಅವನ್ನ ನಾವು ಬೆಳೆಸ್ತಾ ಇದ್ವಿ. ಅವನಿಂದ ಬಂದಂತ ಹಾಲನ್ನ ಅಥವಾ ಹಾಲಿನ ಉತ್ಪನ್ನಗಳನ್ನ ನಾವು ಬೆಳೆಸ್ತಾ ಇದ್ವಿ. ದನಕರುಗಳಿಂದ ಬಂದಂತ ಸಗಣಿಯನ್ನ ನಾವು ಗೊಬ್ಬರವಾಗಿ ನಮ್ಮ ಜಮೀನುಗಳಿಗೆ ಉಪಯೋಗಿಸ್ತಾ ಇದ್ವಿ. ಆ ನಿಟ್ಟಿನಲ್ಲಿ ತಿಪ್ಪೆ ಗುಂಡಿಗಳಲ್ಲಿ ಪೋಷಕಾಂಶದ ಫ್ಯಾಕ್ಟ್ರಿನೇ ಅಲ್ಲಿತ್ತು. ನಮ್ಮ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ಕೊಡ್ತಕ್ಕಂತ ಫ್ಯಾಕ್ಟ್ರಿ ತಿಪ್ಪೆಗುಂಡಿನಲ್ಲಿತ್ತು. ಆದ್ರೆ ಈಗ ಕ್ರಮೇಣ ನಮ್ಮ ಹಳ್ಳಿಗಳಲ್ಲಿ ತಿಪ್ಪೆಗುಂಡಿಗಳೇ ಸಿಗ್ತಾ ಇಲ್ಲ. ತಿಪ್ಪೆಗುಂಡಿಗಳು ಬರೀ ಮಣ್ಣು, ಬೂದಿ, ಪ್ಲಾಸ್ಟಿಕ್ ಇಂಥವನ್ನಾಕಂತ ಒಂದು ಗುಂಡಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ತಿಪ್ಪೆಗುಂಡಿಗಳಿಗೆ ಗೊಬ್ಬರವನ್ನ, ಅದರಲ್ಲೂ ವಿಶೇಷವಾಗಿ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ವಸ್ತುವನ್ನ ತುಂಬಿಸಿ ಅವುಗಳನ್ನ ಈ ಪೋಷಕಾಂಶಗಳನ್ನು ತಯಾರು ಮಾಡ್ತಕ್ಕಂತ ಒಂದು ಫ್ಯಾಕ್ಟರಿಯಾಗಿ ಪರಿವರ್ತನೆಗೊಳಿಸಬೇಕು. ಮತ್ತೆ ಇದಲ್ದೇನೆ ತಿಪ್ಪೆಗುಂಡಿಗಳನ್ನು ಸಹ ಮಾದರಿ ವಿಧಾನದಲ್ಲಿ ತಿಪ್ಪೆ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂತ ವಿಧಾನಗಳು ಇದಾವೆ. ಅದು ನಾಡಿಪ್ ಮೆಥಡ್ ಇರ್ಬೋದು, ಜಪಾನೀಸ್ ಮೆಥಡ್ ಇರ್ಬೋದು. ಈ ರೀತಿ ಕಡಿಮೆ ಅವಧಿಯಲ್ಲಿ ಉತ್ತಮವಾದಂತಹ ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನ ಮಾಡ್ತಕ್ಕಂತ ಕೆಲವೊಂದು ಕಾಂಪೋಸ್ಟ್ ಪದ್ಧತಿಗಳಿದಾವೆ. ಅವುಗಳನ್ನು ಸಹ ನಾವು ಮಾಡೋದ್ರಿಂದ ನಮ್ಮ ಬೆಳೆಗೆ ಬೇಕಾದಂತ, ನಮ್ಮ ಜಮೀನಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತ ಸಾವಯವ ಗೊಬ್ಬರವನ್ನ ಈ ತಿಪ್ಪೆಗುಂಡಿಗಳು ತಯಾರು ಮಾಡಿ ಅದನ್ನ ಜಮೀನಿಗೆ ಉಪಯೋಗಿಸೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಕ್ರಮ ಕೈಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೇದು ಈರಣ್ಣ ಸರ್ ಅವರೇ. ಇಲ್ಲೇ ತನಕ ಸಾಕಷ್ಟು ನಮ್ಮ ಕೃಷಿಕರಿಗೆ ಈ ಒಂದು ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿ ಅಥವಾ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಸಹ ನಮಸ್ಕಾರ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೂ ಸಾವಯವ ಕೃಷಿಯ ಮಹತ್ವ ಕುರಿತು ಶಿವಮೊಗ್ಗದ ಕೆಡದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಕೆ ವೀರಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಪೇಟೆ ಧಾರಣೆ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 3,011 ರೂಪಾಯಿಗಳು, ಗರಿಷ್ಠ 8,799 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 44,399 ರೂಪಾಯಿಗಳು, ಗರಿಷ್ಠ 46,099 ರೂಪಾಯಿಗಳು. ಮೆಣಸು ಕ್ವಿಂಟಲ್ಗೆ ಕನಿಷ್ಠ 42,099 ರೂಪಾಯಿಗಳು, ಗರಿಷ್ಠ 46,599 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳು, ಗರಿಷ್ಠ 6,500 ರೂಪಾಯಿಗಳು. ಬಾಳೆಹಣ್ಣು ಕ್ವಿಂಟಲ್ಗೆ, ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳು, ಗರಿಷ್ಠ 6,000 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 400 ರೂಪಾಯಿಗಳು, ಗರಿಷ್ಠ 600 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳು, ಗರಿಷ್ಠ 7,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಸಪೋಟ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 4,029 ರೂಪಾಯಿಗಳು, ಗರಿಷ್ಠ 6,252 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,400 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 6,800 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 2,020 ರೂಪಾಯಿಗಳು, ಗರಿಷ್ಠ 7,089 ರೂಪಾಯಿಗಳು. ಕರಬೂಜ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,465 ರೂಪಾಯಿಗಳು, ಗರಿಷ್ಠ 2,089 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳು, ಗರಿಷ್ಠ 8,000 ರೂಪಾಯಿಗಳು. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 300 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,660 ರೂಪಾಯಿಗಳು, ಗರಿಷ್ಠ 2,425 ರೂಪಾಯಿಗಳು. ಹಿರೇಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 3,610 ರೂಪಾಯಿಗಳು, ಗರಿಷ್ಠ 4,814 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಸಿಹಿ ಗುಂಬಳಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ